ಸರಿಯಾಗಿ ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕು, ಆಗ ನಾವು ಅಂದ್ಕೊಂಡಂಗೆ ಬೆಳೆ ಬರುತ್ತೆ, ಬೆಳೆನೂ ಆರೋಗ್ಯಕರವಾಗಿರುತ್ತೆ. ಕೇಳಿದ್ರೆ ಇದುವರೆಗೆ ಮಣ್ಣು ಪರೀಕ್ಷೆಗೆ ಸಂಬಂಧಿಸಿದಂತೆ ವಿವರಗಳನ್ನ ನೀಡಿದವರು ಗೋಣಿಕೊಪ್ಪದ ಕಾಫಿ ಮಂಡಳಿಯ ಕಿರಿಯ ಸಂಪರ್ಕ ಅಧಿಕಾರಿ ಡಿಎಸ್ ಮುಖಾರಿಬ್ ಅವರು. ಅವರ ಸಂಖ್ಯೆ ಹೀಗಿದೆ: 944-90-630-537 944-90-630-537 ನಾಳೆ ಮಣ್ಣು ಪರೀಕ್ಷೆ, ಸುಣ್ಣದ ಪರೀಕ್ಷೆ ಮತ್ತು ಕಾಫಿ ಮಂಡಳಿಯ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮುಖಾರಿಬ್ ಅವರು ಮತ್ತಷ್ಟು ಮಾಹಿತಿಯನ್ನ ತಿಳಿಸಿದರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ ಕೆಜಿ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಂದ 15,400 ರೂಪಾಯಿ, ಅರಬಿಕಾ ಚೆರಿ 7,300 ರಿಂದ 7,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,700 ರಿಂದ 10,800 ರೂಪಾಯಿ, ರೋಬಸ್ಟಾ ಚೆರಿ 5,100 ರೂಪಾಯಿಂದ 5,200 ರೂಪಾಯಿ, ಕಾಳುಮೆಣಸು 1 ಕ್ವಿಂಟಾಲ್ಗೆ 47,500 ರೂಪಾಯಿಂದ 49,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕನ್ನಡಕ ಡೀನಾ ದೇವಯ್ಯ. ಜಂಪೆ ಮುಖ್ಯಾಂಶಗ ಸೆಕ್ಟರ್ ಅಧಿಕಾರಿಗಳೊಟ್ಟಿಗೆ ಜಿಲ್ಲಾಧಿಕಾರಿ ಸಭೆ. ಫೆಬ್ರವರಿ 28ರಂದು ಸಹಕಾರಿ ಸಂಘಗಳ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ವಿಶೇಷ ಶಿಕ್ಷಣ ಕಾರ್ಯಕ್ರಮ. ಜಂಪೆನ ವಿವರ: ಚುನಾವಣಾ ಆಯೋಗದ ನಿರ್ದೇಶನದಂಗೆ ವಿದ್ಯುನ್ಮಾನ ಮತಯಂತ್ರಗಳ ಪ್ರಾತ್ಯಕ್ಷಿಕನ ತಮ್ಮ ವ್ಯಾಪ್ತಿನ ಎಲ್ಲಾ ಮತಗಟ್ಟೆಗಳಲ್ಲಿ ನಡೆಸುವಂಗೆ ಸೆಕ್ಟರ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಸೆಕ್ಟರ್ ಅಧಿಕಾರಿಗಳೊಟ್ಟಿಗೆ ಇಂದು ನಡೆದ ಸಭೆಯಲ್ಲಿ ಅವು ಮಾತಾಡಿದವು. ತಮ್ಮ ಮತಗಟ್ಟೆ ಸುತ್ತಮುತ್ತಲಿನ ಶಾಲಾ ಕಾಲೇಜು ಸಮುದಾಯ ಭವನಗಳಲ್ಲಿ ಪ್ರಾತ್ಯಕ್ಷಿಕೆಯನ್ನು ಏರ್ಪಾಡು ಮಾಡಿ ವಿದ್ಯುನ್ಮಾನ ಮತಯಂತ್ರ ಬಗ್ಗೆ ಮಾಹಿತಿ ಕೊಡುವಂಗೆ ಹಾಗೂ ಸ್ಥಳೀಯ ಪ್ರತಿನಿಧಿಗ ಸೇರಿದಂಗೆ ಸಾರ್ವಜನಿಕರಿಗೆ ಅಣಕು ಮತದಾನ ಅವಕಾಶ ಮಾಡಿಕೊಡುವಂಗೆ ಜಿಲ್ಲಾಧಿಕಾರಿ ಅವು ತಿಳಿಸಿದವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವು ಮಾತಾಡಿ ಚುನಾವಣಾ ಆಯೋಗದ ನಿರ್ದೇಶನದಂಗೆ ತರಬೇತಿ ಮತ್ತೆ ಜಾಗೃತಿಗೆ ಬಳಸುವ ವಿದ್ಯುನ್ಮಾನ ಮತಯಂತ್ರ ಮತ್ತೆ ವಿವಿಪ್ಯಾಟ್ನ ತಕ್ಕಂಡು ಹೋಕನ ಮತ್ತೆ ಬಾಕನ ಪೊಲೀಸ್ ಸೆಕ್ಟರ್ ಅಧಿಕಾರಿಗಳ ಭದ್ರತೆ ಪಡೆಯುವಂಗೆ ಸಲಹೆ ಮಾಡಿದವು. ಕೊಡಗು ಜಿಲ್ಲೆನ ನಗರ ಸ್ಥಳೀಯ ಸಂಸ್ಥೆಗಳಾದ ಮಡಿಕೇರಿ ನಗರಸಭೆ, ಕುಶಾಲನಗರ, ಹಂಗೆ ವಿರಾಜಪೇಟೆ ಪುರಸಭೆ ಮತ್ತೆ ಸೋಮಾರ್ಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರು, ಲೋಡರ್ಸ್ ಹಂಗೆ ಕ್ಲೀನರ್ ಹುದ್ದೆಗಳನ್ನ ವಿಶೇಷ ನೇರ ನೇಮಕಾತಿಯಲ್ಲಿ ತುಂಬುವ ಸಲುವಾಗಿ ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಹಂಗೆ ಯೋಜನಾ ನಿರ್ದೇಶಕರ ಕಚೇರಿನ ಸೂಚನಾ ಫಲಕಲ್ಲಿ ಹಂಗೆ ಕಚೇರಿ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಿಳು. ಈ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂಗೆ ಏನಾರ ಆಕ್ಷೇಪಣೆ ಇದ್ದಲ್ಲಿ ಫೆಬ್ರವರಿ 22ರಂದು 7 ದಿನಗಳೊಳಗೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆನ ಪೌರಾಯುಕ್ತರು ಮುಖ್ಯಾಧಿಕಾರಿ ಇವಕ್ಕೆ ಸಲ್ಲಿಸಕು. ಸೋಮಾರ್ಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ 3 ಅಂಗನವಾಡಿ ಕಾರ್ಯಕರ್ತೆಯರು 12 ಅಂಗನವಾಡಿ ಸಹಾಯಕಿಯರ ಹುದ್ದೆನ ಭರ್ತಿ ಮಾಡಿಕೆ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಕಡೆ ದಿನ ಮಾರ್ಚ್ 24 ಆಗುತ್ತು. 19-35 ವರ್ಷದ ಒಳಗಿರುವ ಹೆಣ್ಣು ಮಕ್ಕ ಅರ್ಜಿ ಸಲ್ಲಿಸಕ. ಹೆಚ್ಚಿನ ವಿವರಕ್ಕೆ ಸೋಮಾರ್ಪೇಟೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳನ್ನ ಸಂಪರ್ಕಿಸಕ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲಿ ಜಿಲ್ಲೆನ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ ಆದಾಯ ತೆರಿಗೆ, ಜಿಎಸ್ಟಿ ಮತ್ತು ಸಹಕಾರ ಸಂಘಗಳ ಚುನಾವಣೆ ಕುರಿತು ರಾಜ್ಯ ಮಟ್ಟದ ವಿಶೇಷ ಶಿಕ್ಷಣ ಕಾರ್ಯಕ್ರಮ ಫೆಬ್ರವರಿ 28ರಂದು ಬೆಳಗ್ಗೆ 10:00 ಮಡಿಕೇರಿನ ಮಯೂರ ವ್ಯಾಲಿ ಯು ಹೋಟೆಲ್ನಲ್ಲಿ ನಡೆದಿದೆ. ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಕುಂಬ್ಯಾರು ಕಲ್ಲಡ್ಚ ಹಬ್ಬ ಮಾರ್ಚ್ 7ರಂದು ನಡೆದಿದೆ. ಮಾರ್ಚ್ 7ರಂದು ಬೆಳಗ್ಗೆ 5:00 ಅಭಿಷೇಕ ಪೂಜೆ, 10:00 ಎತ್ತರಾಟ ಮತ್ತು ತುಲಾಭಾರ, ಮಹಾಮಂಗಳಾರತಿ ಹಂಗೆ ದೇವರ ಬಲಿ ನೃತ್ಯ ನಡೆದಿದೆ. ತಾ ದೇವಸ್ಥಾನದ ಅಧಿಕಾರಿಗ ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಫೆಬ್ರವರಿ 27ರಂದು ಬೆಳಗ್ಗೆ 11:00 ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ತ್ರಿಪದಿ ಕವಿ ಶ್ರೀ ಸರ್ವಜ್ಞ ಜಯಂತಿ ಜಂಬಾರ ಫೆಬ್ರವರಿ 28ರಂದು ಬೆಳಗ್ಗೆ 10:00 ಮಡಿಕೇರಿನ ಭಾರತೀಯ ವಿದ್ಯಾಭವನ ಸಭಾಬಾಡಿಲಿ ನಡೆದಿದೆ. ಭಾರತ ಸರ್ಕಾರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರದ ವತಿಯಿಂದ 2022-23 ಸಾಲಿನ ರಾಷ್ಟೀಯ ಯುವ ಕಾರ್ಯಕರ್ತರ ಹುದ್ದೆಗೆ ಜಿಲ್ಲೆನ 5 ತಾಲೂಕುಗಳಲ್ಲಿ ತಾಲೂಕಿಗೆ ಇಬ್ಬರಂಗೆ ಕೆಲಸ ಮಾಡಿಕೆ ಕೊಡಗು ಜಿಲ್ಲೆಯಲ್ಲಿ ವಾಸ ಇರುವ ಅರ್ಜಿ ಸಲ್ಲಿಸಕ. ಹೆಚ್ಚಿನ ವಿವರಕ್ಕೆ ನೆಹರು ಯುವ ಕೇಂದ್ರ ಕಾವೇರಿ ಲೇಔಟ್ ಇಲ್ಲಿನ ಸಂಪರ್ಕಿಸಕ. ಕಾನೂನು ಮಾಪನಶಾಸ್ತ್ರ ಇಲಾಖೆ ವತಿಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ಸಿದ್ದಾಪುರದ ಗುಡ್ಲಕ್ ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಹತ್ತಿರ ನಡೆದಿದೆ. ತಮ್ಮಲ್ಲಿ ಬಳಸುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನು ಹಾಜರುಪಡಿಸಿ ಸತ್ಯಾಪನೆ ಮುದ್ರೆ ಮಾಡಿಸಿಕೊಳ್ಳುವಂಗೆ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಳು. ಅಂಚೆ ಅದಾಲತ್ನ ಸಭೆ ಫೆಬ್ರವರಿ 24ರಂದು ಮಧ್ಯಾಹ್ನ 3ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ತಾ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಇಇ ಕನ್ಸ್ಟ್ರಕ್ಷನ್ಸ್ ವಿರಾಜಪೇಟೆ. ಕಟ್ಟಡ ನಿರ್ಮಾಣ, ಕಾಂಕ್ರೀಟ್, ಕಾಫಿ ಕಳ, ಅಂಗಡಿ ಕಟ್ಟಡ ನಿರ್ಮಾಣ, ಕಟ್ಟಡ ದುರಸ್ತಿ, ಲೈನ್ ಮನೆ, ಕಾಂಕ್ರೀಟ್ ರಸ್ತೆ ಮುಂತಾದವುಗಳನ್ನು ಎಲ್ಲಾ ರೀತಿಯ ವಿನ್ಯಾಸದಲ್ಲಿ ಉತ್ತಮ ಗುಣಮಟ್ಟದೊಂದಿಗೆ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಇಇ ಕನ್ಸ್ಟ್ರಕ್ಷನ್ ವಿರಾಜಪೇಟೆ 9110299060 9113944773. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಫೆಬ್ರವರಿ 13ರಿಂದ 28ರವರೆಗೆ ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಎಲ್ಲ ಕೊಡವ ಒಕ್ಕಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಗ ಕೊಡವ ಹಾಕಿ ಅಕಾಡೆಮಿರ ಆದನೆಲ್ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚಟ್ಟೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ ಮಾರ್ಚ್ 18ರಿಂಜಿ ಶುರುವಾಪ. ಒಕ್ಕಪೆದ ನೊಂದವಣಿಕ ಫೆಬ್ರವರಿ 16 ಆಕಿರಿ ದಿನ. ಎಲ್ಲರೂ ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡನ. ನೋಂದಣಿ ಮಾಡುವಕ್ಕೆ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚಟ್ಟೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲ ಅಪ್ಪಚಟ್ಟೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬರ್, ಮೂರ್ನಾಡಲ್ ಕಂಬಿರಂಡ ಯೋಗೇಶ್ ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿ ಅಪ್ಪಚಟ್ಟೋಳಂಡ ರವಿ ಮಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ಲ ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ಲ ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳಿಲ್ ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ, ಶುಂಠಿಗೋಪತ್ಲ ಅಪ್ಪಚಟ್ಟೋಳಂಡ ಅಜಿತ್ ಅಚ್ಚಯ್ಯ, ವಿರಾಜಪೇಟೆಲ್ ಅಪ್ಪಚಟ್ಟೋಳಂಡ ಸುರೇಶ್ ಕುಮಾರ್, ಕ್ರಾಸ್ಮಿಟ್ ಆಗ್ರೋ ಸೊಲ್ಯೂಷನ್, ಮಾಳೇಟಿರ ಶ್ರೀನಿವಾಸ್ ಕೊಡವ ಸಮಾಜ, ಮೂಳೆರ ಉಮೇಶ್ ಉತ್ತಪ್ಪ, ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಕೊಪ್ಪತ್ಲ ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್, ಸಿಡಿ ಮಾದಪ್ಪ, ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ, ಕೊನಂಪೇಟೆಲ್ ಐನಂಡ ಬೋಪಣ್ಣ, ಕಾವೇರಿ ಎಂಟರ್ಪ್ರೈಸಸ್, ಬುದಿಕೇರಿ ಚಂಗುಲಂಡ ಸೂರಜ್, ಶ್ರೀಮಂಗಲತ್ಲ ಕೋಳೇರ ಬಾಬು ಗಣಪತಿ ಸ್ಟೋರ್ಸ್, ಬಿರುನಾಣಿಲು ಕರ್ತಮಾಡ ಮೋಹನ್ ನಾಣಯ್ಯ, ಬಾಳೆಲೆಲು ಆದೆಂಗಡ ಪ್ರಕಾಶ್ ಚಂಗಪ್ಪ, ಗುರುಕೃಪಾ ಎಂಟರ್ಪ್ರೈಸಸ್, ಬಿಟಂಗಾಲತ್ಲು ಮೂಕಚಂಡ ನಾಚಪ್ಪ, ಎನ್ಜೆ ಟ್ರೇಡರ್ಸ್ ಕೂಟ್ ಎಥ್ನಿಕ್ ಹಾಲ್ ರ ಎದಿಕೆ, ಅಮ್ಮತ್ತಿಲು ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮರಗೋಡು ಸಿದ್ದಾಪುರತ್ಲು ಅಪ್ಪಚಟ್ಟೋಳಂಡ ಹರೀಶ್ ಸೋಮಯ್ಯ ಡೀಪ್ ವುಡ್ಸ್ ಎಸ್ಟೇಟ್, ಕಾಕೋಟು ಪರಂಬುಲು ಮೇವಡ ಚಿನ್ನಪ್ಪ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕಡಗತ್ಲು ಕೋಡಿನ ರಾಬಿನ್ ಸುಬ್ಬಯ್ಯ ಬೋಬ್ಸ್ ಕೋಲ್ಡ್ ಸ್ಟೋರೇಜ್, ಪಾರಾಣೆಲು ಅಪ್ಪನೇರವಂಡ ರಾಜೇಶ್, ಕಕ್ಕಬೇಲು ಪರದಂಡ ಅಶೋಕ್ ಚಿಕನ್ ಸೆಂಟರ್, ಚೇರಂಬಾಣೆಲು ಪೊನ್ನಚೆಟ್ಟಿರ ಮಿತ್ರ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ, ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಪಾರಸ್ ಪೃಥ್ವಿ ಜ್ಯುವೆಲ್ಸ್ ವತಿಯಿಂದ ನಾಲ್ಕನೇ ಬಾರಿಗೆ ಸೋಮವಾರಪೇಟೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ ಫೆಬ್ರವರಿ 24 27 ಆಮ್ರಯುಕ್ತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಖರೀದಿಯ ಮೇಲೆ 222 ನೇರ ರಿಯಾಯಿತಿ, ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ, 1 kg ಬೆಳ್ಳಿಯ ಮೇಲೆ 3,000 ನೇರ ರಿಯಾಯಿತಿ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ ಯಾವುದೇ ಕಡಿತವಿಲ್ಲದೆ. ಸ್ಥಳ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನದ ಆವರಣ, ಸೋಮವಾರ ಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ ಕುಂಜೀರ ಗಿರೀಶ್ ಭೀಮಯ್ಯ. ರಾಷ್ಟ್ರಮಟ್ಟತರ ಹಾಕಿ ಟೀಮ್ಲು ಕೊಡಗರ ಕಳಿಕಾರ ಕಮ್ಮಿ ಆಯನುಂಡು ಹಾಕಿ ಕಳೀರ ತಾಮನೆಯಾನ ಕೊಡಗು ಜಿಲ್ಲೆಂಜ. ಅಂತಾರಾಷ್ಟ್ರೀಯ ಮಟ್ಟತರ ಕಳಿಕಾರ ಇನ್ನೆಚ್ಚಕ್ಕೂ ತಯಾರಾಣುಂದು ತಂಗಡ ಅಭಿಪ್ರಾಯತ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿರ ಮಾಜಿ ಅಧ್ಯಕ್ಷ ಪಿಂಜ ಪದ್ಮಶ್ರೀ ಅವಾರ್ಡ್ ಪಡೆದ ಶ್ರೀಮತಿ ಐಮುಡಿಯಂಡ ರಾಣಿ ಮಾಚಯ್ಯ ಇಂಗಾಣಚಿ. ಬಿಟ್ಟಂಗಲ ಪಕ್ಕದ ವಿ ಬಾಡಗ ಹೈಫ್ಲೈಯರ್ ಸಂಸ್ಥೆರ ಆದನೆಲು ಪಕ್ಕತ್ತುಳ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ರ ಕಳಿಪರಂಬಲ ಆಯೋಜನೆ ಮಾಡಿನ. ವಿರಾಜಪೇಟೆ ತಾಲೂಕರ ಬೇರಳಿನಾಡು, ಕುತ್ತನಾಡು, ಪಿಂಜ, ಬುಟ್ಟಿಯತ್ನಾಡು ಸುತ್ತಮುತ್ತ ಕೊಡವ ಒಕ್ಕಡೊಕ್ಕಡ ಹಾಕಿ ಕಳಿಕೆ ಚಾಲನೆ ಕೊಡ್ತಿತ್ತು. ಅವು ತಕ್ಕು ಪರಂದತ್ತು. ಅವ್ವ ಪಾಜ ಅಣ್ಣಕ ಮಾತೃಭಾಷೆನ ಮರಂದಕ ಪೆತ್ತವನ ಮರಂದನಕ್ಕೆ ಕೊಡಗರ ಪೆದಪೋನ ಅಳತುಕಾರ್ತಿ ಪಿಂಜ ಕಾವೇರಿ ಕಾಲೇಜರ ಉಪನ್ಯಾಸಕಿ ಡಾಕ್ಟರ್ ರೇವತಿ ಪೋಯ ಅಭಿಪ್ರಾಯಪಟ್ಟತ್ತು. ಚಟ್ಟಳಿ ಹೈಸ್ಕೂಲ್ ಕಳಿಪರಂಬಲು ತಮಿಳು ಯುವ ಒಕ್ಕೂಟ ತಂಜ ಆಯೋಜನೆ ಮಾಡಿನಂತ ಸಮುದಾಯ ಕರಡ ಜಿಲ್ಲಾ ಮಟ್ಟತರ ಕಳಿಕೂಟ ಪಿಂಜ ಸಾಂಸ್ಕೃತಿಕ ಕಾರ್ಬಾರ ಆಕಿರಿ ಸಭೆಯಲ್ಲಿ ಮುಖ್ಯ ಬಿಂದುವಾಯಿತು ತಕ್ಕ ಬರಂದತ್ತು. ಪೆರ್ತು ಸಂಸ್ಕೃತಿ ಉಳ್ಳ ಈ ನಾಡಲು ಐಂಡಾಯಿಂಡ ಸಂಸ್ಕೃತಿನ ಉಳಿತಿಯೋಕ್ಕೆ ಅವ್ವ ಪಾಜೆಯ ಮೂಲೆ ಆಯ್ತುಂಡು. ವ್ಯವಹಾರ ಕೈತು ನಂಗ ಎದಲೋ ಪಾಜೆ ಬಳಸುವ ಅವ್ವ ಪಾಜೆ ಎಂದು ಅಣ್ಣಕ ನಂಗಡ ಆಂತರ್ಯತರ ಪಾಜೆ ಅಂಡ ಮೇಲೆ ಪ್ರೀತಿ ಶಾಶ್ವತ ಆಯ್ತಿರಡು ಎಂದು ಅವು ಅಣ್ಣಚಿ. ಸಭೆಯಲ್ಲಿ ತೂಕು ಬಳಕು ಪತ್ರಿಕೆ ಸಂಪಾದಕ ಮಧೋಶ್ ಪೂವಯ್ಯ, ಒಕ್ಕೂಟತರ ಅಧ್ಯಕ್ಷ ರವಿ ಪಿಂಜ, ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೂಡಿಯಾಡಿ ತಿಂತು. ಕೈಂಜ ಚನ್ನಕಾಲಕ ಬಯ್ಯ ಕುಶಾಲನಗರ ಪುರಸಭೆಗೆ ಕೂಡಿ ತಿಂಜ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಕಟ್ಟಡ ಕುಶಾಲನಗರ ಪುದಿಯ ತಾಲೂಕರ ತಾಲೂಕು ಪಂಚಾಯಿತಿ ಕಚೇರಿ ಆಪ ಇಂಡ ಮಾರಿಪತ್ತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಿವಿ ಜಯಣ್ಣ, ಕುಶಾಲನಗರ ಪುರಸಭೆ ಅಧ್ಯಕ್ಷ ಜಯವರ್ಧನ, ಪಿಂಜ ಮುಖ್ಯಾಧಿಕಾರಿ ವೆಂಕಟೇಶ್ ನಾಯಕ್ ಹಿಂಗ ಕಟ್ಟಡ ಪರಿಶೀಲನೆ ಮಾಡಿಚಿ. ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಪಿಂಜ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶ್ ಅಂಡ ನಿರ್ದೇಶನತ್ಲು ಜಾಗ ಪರಿಶೀಲನೆ ಮಾಡಿತ್ತು. ಮಿಂಜತ ದಂಡು ಮುಂದು ದಿನತ್ತು ತಾಲೂಕು ಕಚೇರಿ ತೊರಪಾಂದು ಜಯಣ್ಣ ಹಿಂಗ ಅಣ್ಣಚಿ. ಪ್ರಧಾನಮಂತ್ರಿಯಾದ 15 ತರತರ ಕಾರ್ಬಾರ್ನ ಸರಿಯಾಯಿತು, ಸರಿಯಾದ ಜನಕ್ಕೆ ಎತ್ತು ಚುಡುವನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಸೂಚನೆ ಕೊಡ್ತಿತ್ತು. ಜಿಲ್ಲಾಧಿಕಾರಿ ಸಭೆ ಬಾಡೆಯಲ್ಲಿ ನಿನ್ನಾಂದು ನಡೆದ ಪ್ರಧಾನಮಂತ್ರಿಯರ 15 ತರತರ ಕಾರ್ಬಾರ್ ಸಂಬಂಧಪಟ್ಟನಕ್ಕೆ ಪ್ರಗತಿ ಪರಿಶೀಲನಾ ಸಭೆಯ ಕೊರವು ಕಾರಿಕೆ ವಹಿಸಿಕೊಂಡು ಅವು ತಕ್ಕ ಬರಂದತ್ತು. ಮಹಿಳೆ ಪಿಂಜ ಮಕ್ಕಳ ಅಭಿವೃದ್ಧಿ, ಸಾರ್ವಜನಿಕ ಶಿಕ್ಷಣ, ಅಲ್ಪಸಂಖ್ಯಾತರ ಕಲ್ಯಾಣ, ಜಿಲ್ಲಾ ಪಂಚಾಯತಿ, ಕೈಗಾರಿಕೆ, ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ, ಕೌಶಲಾಭಿವೃದ್ಧಿ, ಈ ಎಲ್ಲ ಇಲಾಖೆ ರಡಿಲು ಬಪ್ಪ ಕಾರ್ಬಾರ್ನ ಸಂಬಂಧಪಟ್ಟ ಹಿಂಗಕ್ಕೆ ಅರಿಚಿಟ್ಟಿತ್ತು. ಪ್ರಗತಿ ಪಥಕ ಕೊಂಡಪೋಂಡು ಏದೇ ಕಾರಣಕ್ಕೆ ತಡ ಮಾಡೋ ಕೈಯ ಅಂದು ಸೂಚನೆ ಕೊಡ್ತತ್ತು. ಕೊಡಗು ಮೆಡಿಕಲ್ ಕಾಲೇಜರ ಆವರಣತ್ತು ಕಟ್ಟೆಂಡುಳ್ಳ 450 ಬೆಡ್ರ ಕೆಲಸತ್ರ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಸಂಗಡ ಕೊರವಕಾರಿಕೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಬಾಡಲು ನಡೆದಿತ್ತು. ಸಭೆಯಲ್ಲಿ ಕೂಡಿಯಾಡಿ ತಿಂಜ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರ್ ವೈದ್ಯ ಕಾಲೇಜರ ಅಧಿಕಾರಿಯ ಪಿಂಜ ಕಟ್ಟಡ ಕಾಮಗಾರಿ